ವಿಮಾನ ಸೇವೆ ಕುರಿತಂತೆ ಸಚಿವ ಎನ್ಬಿ ಪಾಟೀಲ್ ಚರ್ಚೆ. ಯಾದಗಿರಿಯಲ್ಲಿ ವಾರ್ತಾ ಇಲಾಖೆಯಿಂದ ವಾರ್ತಾಲಾಪ ಕಾರ್ಯಾಗಾರ, ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಆತ್ಮನಿರ್ಭರ ಭಾರತ ಅಭಿಯಾನ, ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮ ಬದ್ಧಗೊಳಿಸುವಿಕೆ, ಪಿಎಂಎಫ್ಎಂಇ ಯೋಜನೆಯಿಂದ ಆಗುವ ಅನುಕೂಲಗಳ ಕುರಿತು ಚಿತ್ರದುರ್ಗ ಪಿಎಂಎಫ್ಎಂಇ ಯೋಜನೆಯ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಮೋಹನ್ ಕುಮಾರ್ ಜಿಪಿ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗದ ಪಿಎಂಎಫ್ಇ ಯೋಜನೆಯ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿರುವ ಮೋಹನ್ ಕುಮಾರ್ ಜಿಪಿ ಸರ್ ನಮ್ಮ ಜೊತೆ ಇದ್ದಾರೆ. ಅವರು ಈ ದಿನ ಆತ್ಮನಿರ್ಭರ ಭಾರತ ಅಭಿಯಾನ ಪಿಎಂಎಫ್ಎಂಇ ಯೋಜನೆಯಿಂದ ಏನೇನು ಅನುಕೂಲಗಳಾಗ್ತವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಬಂದರೆ ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ ಸರ್. ಮೋಹನ್ ಸರ್, ನೀವು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿದ್ರ, ನಿಮ್ದು ಏನ್ ಕೆಲಸ ಇರುತ್ತೆ ಸರ್ ಪಿಎಂಎಫ್ಎಂಇ ಯೋಜನೆಯಲ್ಲಿ? ಸರ್, ಇದು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣ ಯೋಜನೆಗಳ ನಿಯಮಬದ್ಧಗೊಳಿಸಿಕೆ ಅಂತ ಯೋಜನೆ. ಈ ಸ್ಕೀಮ್ ಅಲ್ಲಿ ನಾವು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಚಿತ್ರದುರ್ಗ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ನಾವು ಈ ಸ್ಕೀಮ್ ನಲ್ಲಿ ಯಾರು ಉದ್ದಿಮೆ ಮಾಡಬೇಕು ಅಂತ ಬಂದಿರ್ತಾರೆ ಅವರಿಗೆ ಅರ್ಜಿ ಸಲ್ಲಿಸೋದು, ಬ್ಯಾಂಕಿಗೆ ಅರ್ಜಿಗಳನ್ನ ವಿಲೇವಾರಿ ಮಾಡೋದು, ಮತ್ತೆ ಅವರಿಗೆ ಬೇಕಾದಂತ ಕೈ ಸಹಾಯ ಅಥವಾ ಕೈ ಆಸರೆ ಬೆಂಬಲಗಳನ್ನ, ಅಂದ್ರೆ ಅವ್ರಿಗೆ ಬೇಕಾದಂತ ಸಪೋರ್ಟ್ ಅವನ್ನೆಲ್ಲ ನಾವು ಕೊಡ್ತೀವಿ ಸರ್. ಅಂದ್ರೆ ಅರ್ಜಿ ಹಾಕೋದಿರ್ಬೋದು, ಬೇಕಾದಂತ ಮೂಲ ದಾಖಲೆಗಳನ್ನ ಬ್ಯಾಂಕಿಗೆ ಒದಗಿಸೋದಿರ್ಬೋದು, ಮತ್ತೆ ಏನಾದ್ರೂ ಮಾಹಿತಿ ಬೇಕಾದ್ರೆ ಯೋಜನೆ ಬಗ್ಗೆ ಅವ್ರಿಗೆ ಬೇಕಾದಂತ ಮಾಹಿತಿನ ಸಂಪೂರ್ಣವಾಗಿ ಅವ್ರಿಗೆ ಕೊಡ್ತೀವಿ ಸರ್. ಅಂದ್ರೆ ಸರ್ಕಾರ ಒಂದು ಸೂಕ್ಷ್ಮ ಒಂದು ಸಣ್ಣ ಆಹಾರ ಸಂಸ್ಕರಣ ಉದ್ಯಮಗಳನ್ನ ಉತ್ತೇಜಿಸಲಿಕ್ಕೆ ಈ ಒಂದು ಯೋಜನೆ ಇದೆ ಸರ್. ಹೌದು ಹೌದು ಸರ್. ನಮ್ಮ ದೇಶದ ಒಂದು ಬೆನ್ನೆಲು ಬಂದ್ರೆ ರೈತರಿಗಾಗಿ ಬಂದಿರುವಂತಹ ಒಳ್ಳೆ ಯೋಜನೆ ಅಂತ ಹೇಳ್ತೀರಾ ಸರ್ ಇದು? ಹೌದು ಸರ್, 100% ಕರೆಕ್ಟ್ ಸರ್. ರೈತರು ಅಥವಾ ಉದ್ಯಮೆ ಮಾಡುವಂತ ವ್ಯಕ್ತಿಗಳು ಇದನ್ನ ಪಡ್ಕೋಬೇಕಂದ್ರೆ ಏನ್ ಮಾಡ್ಬೇಕಾಗ ಪ್ರಾರಂಭದಲ್ಲಿ ಅಂತೀರಾ? ಪ್ರಾರಂಭದಲ್ಲಿ ಫಸ್ಟ್ ನೀವು ಅರ್ಜಿಗಳನ್ನ ಪಿಎಂಎಫ್ಎಂಇ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಅರ್ಜಿನ ಸಲ್ಲಿಸಬೇಕು. ಆ ಸಲ್ಲಿಸಬೇಕಾದಂತ ಮೂಲ ದಾಖಲೆಗಳನ್ನ ನಮಗೆ ಕೊಟ್ರೆ ನಾವೇ ನಿಮ್ಮ ಪರವಾಗಿ ನಾವು ಅರ್ಜಿನ ಹಾಕೊಡ್ತೀವಿ. ಅರ್ಜಿ ಹಾಕಿದ್ಮೇಲೆ ಅದು ಬ್ಯಾಂಕಿಗೆ ಹೋಗುತ್ತೆ. ಬ್ಯಾಂಕಿಗೆ ನೀವು ಅವರು ಬೇಕಾದಂತ ದಾಖಲೆಗಳನ್ನ ನೀವು ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ್ದೆ ಆಗಿದ್ರೆ ಅವ್ರು ನಿಮಗೆ ಖಂಡಿತವಾಗಿ ಲೋನ್ ಮಾಡಿಕೊಡ್ತಾರೆ. ಈಗ ಸಾಮಾನ್ಯ ಜನರು ಈ ಲೋನ್ ಪಡ್ಕೊಳ್ಳೋದು ಕಷ್ಟ ಅಂತೀರಾ, ಸುಲಭವಾಗುತ್ತೆ ಅಂತೀರಾ? ಇದ್ರೊಳಗಡೆ ನಮ್ಮ ಮೇಲಧಿಕಾರಿಗಳು ಮತ್ತೆ ಉನ್ನತ ಮಟ್ಟದ ಅಧಿಕಾರಿಗಳು ಸಪೋರ್ಟ್ ಇದೆ. ಆಮೇಲೆ ಕೆಪೆಕ್ ಅಂತ ಅಂದ್ಬಿಟ್ಟು ಕೃಷಿ ಅವ್ರದ್ದು ಒಂದು ಅಂಗಸಂಸ್ಥೆ ಇದೆ, ಕೃಷಿ ಇಲಾಖೆಯದು. ಅವ್ರ ಕಡೆಯಿಂದ ಸ್ಟೇಟ್ ನೋಡಲ್ ಏಜೆನ್ಸಿಯಾಗಿ ಪಿಎಂಎಫ್ಎಂಇ ಸ್ಕೀಮ್ ಅಲ್ಲಿ ನಡೆಸ್ತಿದ್ದಾರೆ. ಅವ್ರ ಕಡೆನು ಸಪೋರ್ಟ್ ಇದೆ, ಅವರು ಮಾನಿಟರ್ ಮಾಡ್ತಿದ್ದಾರೆ. ಮಾನಿಟರ್ ಮಾಡ್ತಾರೆ. ಅಂದ್ರೆ ರೈತ ಉತ್ಪಾದಕ ಸಹಕಾರಿ ಸಂಘಗಳಾಗಿರ್ಬೋದು, ಸಾಮಾನ್ಯ ಜನಗಳಾಗಿರ್ಬೋದು, ಒಂದು ಈ ಯೋಜನೆ ಒಂದು ಮುಖ್ಯ ಉದ್ದೇಶ ಅಂದ್ರೆ ಇವಕ್ಕೆಲ್ಲ ಉತ್ತೇಜನ ನೀಡುವಂತದ್ದು ಅಂತೀರ? ಹೌದು ಸರ್. ಯಾರೆಲ್ಲ ಒಂದು ಈ ಅಪ್ಲಿಕೇಶನ್ ಹಾಕ್ಬಹುದು ಅಂತೀರ ಸರ್? ಇದು ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ರೈತರು ತಾವು ಬೆಳೆದ ಪದಾರ್ಥನ ಅದ್ ಸಂಸ್ಕರಣೆ ಮಾಡ್ದಲೆ APMC ಮಾರ್ಕೆಟ್ ಈ ತರ ಅವರು ಸೇಲ್ ಮಾಡ್ಲಿಕ್ಕೆ ಹೋಗ್ತಾರೆ. ಅದನ್ನ ಮೌಲ್ಯವರ್ಧನೆ ಮಾಡ್ದಲೆ ಅದನ್ನ ಸೇಲ್ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ತೂಕ ನಷ್ಟ, ಮತ್ತೆ ಅದರ ಬೆಲೆ ನಿಗದಿ ಅಸ್ಥಿಮತೆ ಇರುತ್ತೆ. ಅಂದ್ರೆ ಅದ್ರದ್ದು ಅವ್ರು ಬೇಕಾದಂತ ದರ ಸಿಗದೆ ಇರಬಹುದು. ಅಂದ್ರೆ ಇವಾಗ ಸೀಸನ್ ಇದ್ದಾಗ ರೇಟ್ ಕಡಿಮೆ ಆಗುತ್ತೆ, ಅನ್ ಸೀಸನ್ ಇದ್ದಾಗ ರೇಟ್ ಜಾಸ್ತಿ ಆಗುತ್ತೆ, ಫ್ಲಕ್ಚುಯೇಟ್ ಆಗ್ತಿರುತ್ತೆ ರೇಟು. ಸೊ ಅದು ನಿಮಗೆ ಏನಾಗುತ್ತೆ ಅಂದ್ರೆ ತುಂಬಾ ಜನ ಮಾರ್ಕೆಟಿಗೆ ಬಂದಾಗ ಅದ್ರದ್ದು ಬೆಲೆ ಉನ್ನತ ಮಟ್ಟದ ಈ ಪದಾರ್ಥ ಇದ್ರು ಅದು ಬೆಲೆ ಕಮ್ಮಿ ಇರುತ್ತೆ. ಅವಾಗ ಏನಾಗುತ್ತೆ, ರೈತ ಅದಕ್ಕೆ ಅವನಿಗೆ ಬೇಕಾದಂತ ಮೌಲ್ಯ ಸಿಗ್ದಲೆ ಅವನು ವಾಪಸ್ ಬರ್ಬೇಕಾಗತ್ತೆ. ಆದ್ರೆ ಮೌಲ್ಯವರ್ಧನೆ ಮಾಡೋದ್ರಿಂದ ಅವ್ರಿಗೆ ಬೆಲೆ ಸ್ಥಿರತೆ ಇರುತ್ತೆ. ಇವಾಗ ಉದಾಹರಣೆಗೆ ಒಂದು ಈ ಮೆಣಸಿನ ಪುಡಿ ಅಂತ ಇಟ್ಕೊಳ್ರಿ, ಅದು ಬಂದ್ಬಿಟ್ಟು ಒಂದು 240 ರೂಪಾಯಿ 280 ರೂಪಾಯಿ ಹಿಂಗಿರುತ್ತೆ. ಆದ್ರೆ ಒಣ ಮೆಣಸಿನಕಾಯಿ ಬೆಲೆ ಬಂದ್ಬಿಟ್ಟು ಒಂದೊಂದ್ಸತಿ 180 ರೂಪಾಯಿ ಇರುತ್ತೆ, ಒಂದೊಂದ್ಸತಿ 200 ರೂಪಾಯಿ ಇರುತ್ತೆ, ಒಂದೊಂದ್ಸತಿ 240 ರೂಪಾಯಿ ಇರುತ್ತೆ. ದರ ಸ್ಥಿಮಿತ ಇರೋದಿಲ್ಲ. ಆಮೇಲೆ ನಾವು ಕ್ವಾಲಿಟಿ ಮತ್ತೆ ಪ್ಯಾಕೇಜಿಂಗ್ ಮಟೀರಿಯಲ್ ಮತ್ತೆ ಗ್ರಾಫಿಕ್ಸ್ ಎಲ್ಲ ಚೆನ್ನಾಗಿ ಇಟ್ಕೊಂಡ್ರೆ ಬೆಲೆನ ನಾವೇ ಜಾಸ್ತಿ ಮಾಡ್ಬಿಟ್ಟು ಸೇಲ್ ಮಾಡಬಹುದು, ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬಹುದು. ಆದ್ರಿಂದ ನಮ್ಮ PMFME ಸ್ಕೀಮ್ ಅಲ್ಲಿ ಅವರಿಗೆ ಬಹಳ ಬೆನಿಫಿಟ್ ಸಿಗುತ್ತೆ. ಯಾಕಂದ್ರೆ ಮೌಲ್ಯವರ್ಧನೆ ಮಾಡೋದಕ್ಕೆ ಬೇಕಾದಂತ ಮಷಿನ್ಗಳಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಪ್ರತಿ ಒಂದು ಇದರಲ್ಲಿ ಕವರ್ ಆಗುತ್ತೆ. ಸೊ ಅವರಿಗೆ ಗೌರ್ಮೆಂಟ್ ಸಬ್ಸಿಡಿ ಕೊಡೋದ್ರಿಂದ ಬೆನಿಫಿಟ್ ಡಬಲ್ ಬೆನಿಫಿಟ್ ಸಿಕ್ಕಂಗೆ. ರೈತರು ಉದ್ದಿಮೆದಾರರಾಗ್ಲಿಕ್ಕೆ ಒಂದು ಒಳ್ಳೆ ಯೋಜನೆ ಇದು. ಈ PMFME ಅಂದ್ರೆ, ಈ PMFME ಅಂದ್ರೆ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಇದು. ಅಂದ್ರೆ ಕಿರು ಆಹಾರ ಸಂಸ್ಕರಣ ಉದ್ಯಮಗಳ ಅಭಿವೃದ್ಧಿಗೆ ಒಂದು ಒಳ್ಳೆ ಸುವರ್ಣ ಅವಕಾಶ ಅಂತ ಹೇಳ್ತೀರಾ ಸರ್? ಹಾಗಿದ್ರೆ 100% ಸರ್, ಹೌದು. ಅಂದ್ರೆ ಇದು 2020 ಪ್ರಾರಂಭ ಆಯ್ತು, ಅಂದ್ರೆ ಈ ಯೋಜನೆ 2025 ಮುಕ್ತಾಯ ಆಗುತ್ತಾ? ಇಲ್ಲ ಸರ್, ಇನ್ನ ಒಂದು ವರ್ಷ ಕಂಟಿನ್ಯೂ ಮಾಡಿದ್ದಾರೆ. 2026 March 31 ಇದೆ. ಈಗ ಸಾಕಷ್ಟು ಜನ ಇದರ ಅನುಕೂಲ ಪಡ್ಕೊಂಡಿದ್ದಾರೆ ಸರ್? ಸರ್, ಸುಮಾರು ಜನ ಅನುಕೂಲ ಪಡ್ಕೊಂಡಿದ್ದಾರೆ. ಮತ್ತೆ ಇನ್ನು ಅಪ್ಲಿಕೇಶನ್ ಬ್ಯಾಂಕುಗಳಲ್ಲಿ ಇದಾವೆ, ಮತ್ತೆ ಇನ್ನು ಅರ್ಜಿಗಳು, ಇನ್ನು ನಮಗೆ ತುಂಬಾ ಅರ್ಜಿಗಳು ಬೇಕಿದೆ. ಎಷ್ಟೇ ಬಂದ್ರು ನಾವು ಅವ್ರಿಗೆ ವಿಲೇವಾರಿ ಮಾಡ್ಕೊಡ್ತೀವಿ. ಆಸಕ್ತಿ ಇರೋಂತಾರು ಅರ್ಜಿ ಸಲ್ಲಿಸಬಹುದು. 100% ಸರ್, ಬಂದ್ರೆ ನಾವು ಮಾಡ್ಕೊಡ್ತೀವಿ ಸರ್. ಈಗ ನಮ್ಮ ಮೋದಿಜಿಯವರು ಇದನ್ನ ತಂದಿದ್ದಾರೆ ಎಲ್ಲರಿಗೂ ರೈತರಿಗೆ ಅನುಕೂಲ ಆಗಲಿ ಅಂತ. ಇದರ ಗುರಿ ಏನಂತ ಹೇಳ್ತೀರಾ ಸರ್? ಸರ್, ಇದು ಆತ್ಮ ನಿರ್ಭರ್ ಭಾರತ ಅಂತ. ನಾವು ಯಾವುದೇ ದೇಶದ ಮೇಲೆ ಡಿಪೆಂಡ್ ಆಗದಲೆ ನಮ್ಮ ಪದಾರ್ಥಗಳನ್ನ ನಾವೇ ಸಂಸ್ಕರಣೆ ಮಾಡಿಬಿಟ್ಟು ನಾವು ನಮ್ಮ ಗ್ರಾಹಕರಿಗೆ ನಾವೇ ಕೊಡಬೇಕು ಅಂತ. ಮತ್ತೆ ಇನ್ನೊಂದು, ರೈತರ ಆದಾಯ ದ್ವಿಗುಣಗೊಳಿಸಬೇಕು ಅಂತ ಮೂಲ ಉದ್ದೇಶ. ಯಾವ ರೀತಿ ದ್ವಿಗುಣಗೊಳಿಸಬಹುದು ಅಂದ್ರೆ, ನಮ್ಮ ಪದಾರ್ಥ ಬೆಳೆದಂತ ಪದಾರ್ಥ ನಾವೇ ಮೌಲ್ಯವರ್ಧನೆ ಮಾಡೋದ್ರಿಂದ ಅದ್ರದ್ದು ಬೆಲೆ ಜಾಸ್ತಿ ಆಗುತ್ತೆ. ಮಾರ್ಕೆಟ್ ಅಲ್ಲಿ ರೈತರು ಡೈರೆಕ್ಟ್ ಮಾರ್ಕೆಟ್ ಮಾಡೋದ್ರಿಂದ ಅವ್ರಿಗೆ ಹಣ ಉಳ್ಕೊಳುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಪೋಲ್ ಆಗೋದಕ್ಕೆ ತಪ್ಪುತ್ತೆ, ಹಣ ಪೋಲ್ ಆಗೋದು ತಪ್ಪುತ್ತೆ, ಮತ್ತೆ ಅವ್ರದ್ದು ದುಡ್ಡು ಅವ್ರಿಗೆ ಸಿಗುತ್ತೆ. ಸೊ ಅವ್ರಿಗೆ ಹಣ ಸಿಗೋದ್ರಿಂದ ಅದ್ರದ್ದು ಇನ್ಕಮ್ ಜಾಸ್ತಿ ಆಯ್ತು ಅಂತಾನೆ ಅರ್ಥ. ಸೊ ಆಮೇಲೆ ಗೌರ್ಮೆಂಟ್ ಅವರು 50% ಸಬ್ಸಿಡಿ ಕೊಡೋದ್ರಿಂದ ಹೊರೆನೂ ಕಡಿಮೆ ಆಯ್ತು. ಮತ್ತೆ ಇನ್ನೊಂದು, ಕೃಷಿ ಮೂಲಭೂತ ಸೌಕರ್ಯ ನಿಧಿ ಅಡಿ ಅವ್ರಿಗೆ ಬಡ್ಡಿನೂ ಕಡಿಮೆ ಆಗಂತ ಯೋಜನೆ ಇದೆ. ಎರಡು ಕನ್ವರ್ಜ್ ಆಗಿದೆ, ಎರಡು ಸೇರ್ಕೊಂಡಿದೆ. ಸೊ ಯಾರು PMFME ನಲ್ಲಿ ಅಪ್ಲೈ ಮಾಡ್ತಾರೋ, ಅದು ಪ್ರೈಮರಿ ಪ್ರೊಸೆಸಿಂಗ್ ಯೂನಿಟ್ ಇದ್ರೆ AIF ಅಲ್ಲೂ ಕೂಡ ಅಪ್ಲೈ ಮಾಡಬಹುದು. ಅಥವಾ AIF ಅಲ್ಲಿ ನೀವು ಕೃಷಿನಲ್ಲಿ PMFME ಗೆ ಅಪ್ಲಿಕೇಶನ್ ಇತ್ತು ಅಂದ್ರೆ ಅದು ನೀವು PMFME ಗೂ ಅಪ್ಲೈ ಮಾಡ್ಕೊಬಹುದು. ಎರಡು ಕನ್ವರ್ಜ್ ಆಗಿದೆ. ಅಂದ್ರೆ ಈಗ ಹೊಸದಾಗಿ ನ್ಯೂ ಯೂನಿಟ್ಸ್ ಅಥವಾ ಎಕ್ಸಿಸ್ಟಿಂಗ್ ಯೂನಿಟ್ಸ್ ಎಲ್ಲವನ್ನೂ ಅಪ್ಲೈ ಮಾಡಬಹುದಾ ಇಬ್ರು? ಸರ್, ಹೌದು, ಹೊಸ ಯೂನಿಟ್ ಗಳಿಗೆ ಮೊದಲ ಆದ್ಯತೆ. ಆಮೇಲೆ ಯಾರು ಎಕ್ಸಿಸ್ಟಿಂಗ್ ಇದ್ದು ಅವ್ರು ಇನ್ನೂ ಉನ್ನತ ಮಟ್ಟದಕ್ಕೆ ತಗೊಂಡೋಗ್ಬೇಕು ನಮ್ಮ ಕಂಪನಿನ ಅಥವಾ ನಮ್ಮ ಉತ್ಪಾದಕತೆನ ಅಂತ ಅಂದ್ರೆ ಅವರು ಕೂಡ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಬಹುದು. ಇದಕ್ಕೇನಾದ್ರೂ ವಿದ್ಯಾಭ್ಯಾಸ, ವಿದ್ಯಾರ್ಹತೆ ಏನಾದ್ರೂ ಒಂದು ಕಂಡೀಷನ್ ಇರುತ್ತಾ? ಏನಿಲ್ಲ ಸರ್. ಇಲ್ಲ ಸರ್, ಯಾವುದೇ ತರದ ವಿದ್ಯಾರ್ಹತೆ ಏನು ಕೇಳೋದಿಲ್ಲ ಸರ್. ಉದ್ಯಮಗಳನ್ನ ವಿಸ್ತಾರ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಸಾಮಾನ್ಯ ಜನರಿಗೆ. ಹೌದು ಸರ್. ಯಾವ ಬ್ಯಾಂಕ್ ಅಲ್ಲೆಲ್ಲ ಸಹಾಯ ಪಡ್ಕೋಬಹುದು ನಮ್ಮ ಸರ್? ಈ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳು, ಪ್ರೈವೇಟ್ ಬ್ಯಾಂಕುಗಳು, ಈ ಬ್ಯಾಂಕುಗಳಲ್ಲೆಲ್ಲ ನೀವು ಲೋನ್ ತಗೊಂಡ್ಬೋದು ಸರ್. ಅವ್ರದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ IFSC ಕೋಡ್ ಇದ್ರೆ ಸಾಕು. ಅಂದ್ರೆ ಇದರಲ್ಲಿ ಈಗ ಸಹಾಯಧನ ಸಿಗುತ್ತೆ ಅಂತಂದ್ರೆ ಯಾವ ಮಟ್ಟದಲ್ಲಿ ಸಹಾಯಧನ ಪಡ್ಕೋಬಹುದು ಸರ್? ಇದರಲ್ಲಿ ಇವಾಗ ಲೋನ್ ಕೊಡ್ತಾರಲ್ವಾ, ಲೋನ್ ಕೊಟ್ಟದ್ರಲ್ಲಿ ಅವ್ರಿಗೆ 36 ಕಂತು ಕಟ್ಟಿದ್ರೆ ಸಾಕು. ಇನ್ನ 24 ಕಂತು ಗೌರ್ಮೆಂಟ್ ಸಬ್ಸಿಡಿ ಮುಖಾಂತರ ಬ್ಯಾಂಕಿಗೆ ಕೊಟ್ಬಿಡುತ್ತೆ. ಬ್ಯಾಂಕ್ ಅವ್ರ ಏನ್ ಮಾಡ್ತಾರೆ, ಅದನ್ನ 24 ಕಂತು ಅವರೇ, ಬ್ಯಾಂಕ್ ಅವರೇ ಅದನ್ನ ಸಬ್ಸಿಡಿನ ಅವ್ರ ಲೋನ್ ಗೆ ಹಾಕೊಂಡ್ ಬಿಡ್ತಾರೆ. ಅಲ್ಲಿಗೆ 60 ಕಂತು ಕಟ್ಟ ಲೋನ್ ನ 36 ಕಂತು ಕಟ್ಟಿದ್ರೆ ಸಾಕು. ಇನ್ 24 ಕಂತು ಕಟ್ಟದೇನ್ ಬೇಕಾಗಿಲ್ಲ, ಗೌರ್ಮೆಂಟ್ ಸಬ್ಸಿಡಿ ಮುಖಾಂತರ ತುಂಬುತ್ತೆ. ಅಂದ್ರೆ ಸಾಮಾನ್ಯ ಜನರ ಮಾತ್ರ, ಈ ರೈತ ಉತ್ಪಾದಕ ಸಂಸ್ಥೆಗಳಾಗಿರ್ಬೋದು, ಕಂಪನಿಗಳಾಗಿರ್ಬೋದು, ಸಹಕಾರಿ ಸ್ವಸಹಾಯ ಸಂಘಗಳು ಮತ್ತು ಒಕ್ಕೂಟಗಳು ಈ ಒಂದು ಯೋಜನೆ ಯಾರು ಬೇಕಾದ್ರೂ ಸಲ್ಲಿಸಬಹುದು. ಅಂದ್ರೆ ಅದ್ರೊಳಗಡೆ ಕೆಟಗರಿ ಮಾಡ್ತಾರೆ, ಅದ್ರೊಳಗಡೆ ನಾವು ಆಯ್ಕೆ ಮಾಡ್ಕೊಂತೀವಿ ಯಾವ ಫಸ್ಟ್ ಗೆ ಆಗ್ತಿದಾರ ಅಥವಾ ರೈತ ಉತ್ಪಾದಕರ ಕಂಪನಿಗೆ ಆಗ್ತಿದಾರ, ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಂತೀವಿ. ಸೆಲೆಕ್ಟ್ ಮಾಡ್ಕೊಂತಾರೆ. ಈ ಯೋಜನೆ ಅಡಿಯಲ್ಲಿ ಸಾಧಿಸ್ಬೇಕಂದ್ರೆ ಯಾವ್ಯಾವ ಆಹಾರ ಉದ್ಯಮಗಳನ್ನ ನಾವು ಆಯ್ಕೆ ಮಾಡ್ಕೋಬಹುದು ಅಂತೀರ ಸರ್? ಮೊದಲಿಗೆ ನಾವು ನಮ್ಮ ಲೋಕಲ್ ಅಲ್ಲಿ ನಾವು ಏನು ಬೆಳೆ ಬೆಳಿತೀವಿ ಅದರ ಪ್ರಕಾರವಾಗಿ ಹೋಗೋದಾದ್ರೆ ನಮ್ಮ ಕಡೆ ಶೇಂಗಾ ಮತ್ತೆ ಸೂರ್ಯಕಾಂತಿ ಬೆಳೀತಿದ್ದಾರೆ. ಸೊ ಎಣ್ಣೆ ಕಾಳು ಉತ್ಪನ್ನಗಳನ್ನ ಬೆಳೀತಿದ್ದಾರೆ. ಸೊ ಅದನ್ನ ಮೌಲ್ಯವರ್ಧನೆ ಮಾಡಬಹುದು ಅಂದ್ರೆ ನಾವು ಗಾಣುಗಳು ಹಾಕ್ಬಹುದು. ಆಮೇಲೆ ರಾಗಿ ಸಿರಿಧಾನ್ಯಗಳನ್ನ ಬೆಳೀತಿದ್ದಾರೆ. ಸೊ ಸಿರಿಧಾನ್ಯ ಸಂಸ್ಕರಣಾ ಘಟಕಗಳನ್ನ ಹಾಕೊಬಹುದು. ಮತ್ತೆ ಮತ್ತೆ ನಾವು ರಾಗಿನ ಬೆಳೆದ್ಬಿಟ್ಟು ಅದನ್ನ ಪೌಡರ್ ಮಾಡಿಬಿಟ್ಟು ವ್ಯಾಲ್ಯೂಡೇಷನ್ ಮಾಡಿಬಿಟ್ಟು ಪ್ಯಾಕೆಟ್ ಮಾಡಿಬಿಟ್ಟು ಟೌನ್ಗಳಲ್ಲಿ ಮತ್ತೆ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಪ್ರದೇಶಗಳಲ್ಲಿ ತಗೊಂಡ್ಬಿಟ್ಟು ಮಾರ್ಬೋದು. ಆಮೇಲೆ ಇನ್ನೊಂದು ಸಾಂಬಾರ ಪದಾರ್ಥಗಳನ್ನ ಬೆಳೀತಾರೆ, ಅವನ್ನು ಮೌಲ್ಯವರ್ಧನೆ ಮಾಡಿಬಿಟ್ಟು ಸಾಂಬಾರ ಪೌಡರ್ಗಳು, ಚಿಲ್ಲಿ ಪೌಡರ್ಗಳು ಇವನ್ನೆಲ್ಲ ಮಾಡಬಹುದು. ಮತ್ತೆ ಇನ್ನೊಂದು ಕೊಬ್ಬರಿ ಜಾಸ್ತಿ ಬೆಳೆಯೋದ್ರಿಂದ ಕೊಬ್ಬರಿ ಎಣ್ಣೆ ಮಾಡೋಂಥದ್ದು, ಆಮೇಲೆ ಕೊಬ್ಬರಿನಲ್ಲಿ ಬೇರೆ ವಿವಿಧ ಉತ್ಪನ್ನಗಳನ್ನ ಮಾಡೋಂಥದ್ದು ಇವನ್ನೆಲ್ಲ ಮಾಡಬಹುದು. ಬೇಕರಿ ಉತ್ಪನ್ನಗಳನ್ನ ಮಾಡಬಹುದು. ಆಮೇಲೆ ಬೇಕರಿ ಬಿಟ್ಟು ಚಿಪ್ಸ್, ಕೋಡ್ ಬಳೆ, ನಿಪ್ಪಟ್ಟು ಈ ತರನು ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಇನ್ನು ಸುಮಾರಿದಾವೆ, ಯಾವ್ದು ಆಸಕ್ತಿ ಇರುತ್ತೋ ಅವ್ರಿಗೆ, ಯಾವ್ದು ಹತ್ರದಲ್ಲಿ ಯಾವ್ಯಾವ ಮೂಲ ಒಂದು ಉತ್ಪನ್ನಗಳು ಸಿಗ್ತಾವ ಅದರಲ್ಲೇ ಹೆಚ್ಚು ಆಸಕ್ತಿ ತೊಡ್ಕೊಂಡಿದ್ನ ಮಾಡಿದ್ರೆ ಹೆಚ್ಚು ಅನುಕೂಲ ಅಂತ. ಹೌದು ಸರ್. ಅಂದ್ರೆ ಈಗ ಒಬ್ಬ ವ್ಯಕ್ತಿಗೆ ಎಷ್ಟುವರೆಗೂ ಒಂದು ಲೋನ್ ಪಡ್ಕೋಬಹುದು? ಅದು ಅವ್ರ ಬಜೆಟ್ ಮೇಲೆ ನಿಂತಿರುತ್ತೆ, ಘಟಕದ ಮೇಲೆ ನಿಂತಿರುತ್ತೆ. ಇವಾಗ ಅವ್ರ ಬೇಕಾದಂತ ಮಷಿನರಿ ಇರುತ್ತೆ, ಅಂದ್ರೆ ಇವಾಗ ಎಣ್ಣೆ ಗಾಣನೋ ಅಥವಾ ಹಿಟ್ಟಿನ ಗಿರಣಿನೋ, ಅದರ 90% ಲೋನ್ ತಗೊಂಬಹುದು. 10% ಕಾಂಟ್ರಿಬ್ಯೂಷನ್ ಅವ್ರದಿರುತ್ತೆ, 10% ಅವ್ರು ಹಾಕ್ಬೇಕಾಗಿರತ್ತೆ, 90% ಬ್ಯಾಂಕ್ ಮುಖಾಂತರ ಸಾಲ ಕೊಡ್ತಾರೆ. ಅದನ್ನ ಒಂದು ವ್ಯವಸ್ಥಿತವಾಗಿ ಕಟ್ಕೊಂಡು ಹೋದ್ರೆ ಅದು ಹೆಚ್ಚು ಅನುಕೂಲ ಆಗುತ್ತೆ. ಹೌದು ಸರ್. ಸರ್, ಇನ್ನೊಂದು ಕೃಷಿ ಮೂಲಭೂತ ಸೌಕರ್ಯ ಏನಿದೆ ಅಂತ ಅಂದ್ರೆ ಅದ್ನ ಯಾವ ರೀತಿ ಇದಾಗುತ್ತೆ ಸರ್? ಸರ್, ಇದ್ರೊಳಗಡೆ ಕೃಷಿ, ಇವಾಗ ರೈತರು ತಾವು ಬೆಳೆದ ಪದಾರ್ಥನ ಪ್ರೈಮರಿ ಆಕ್ಟಿವಿಟೀಸ್ ಮಾಡ್ತಾರೆ ಸರ್. ಈಗ ಶೇಂಗಾ ಬೀಜ ಭೂಮಿಯಿಂದ ಕಿತ್ ಮೇಲೆ ಅದನ್ನ ಒಣಗಿಸ್ಬೇಕು, ಸಿಪ್ಪೆ ಸುಲಿಬೇಕು, ಆಮೇಲೆ ಅದರಿಂದ ಎಣ್ಣೆ ತೆಗಿಬೇಕು, ಇದು ಪ್ರೈಮರಿ ಆಕ್ಟಿವಿಟೀಸ್ ಅಂತ ಇರುತ್ತೆ. ಇದ್ರೊಳಗಡೆ ಕೃಷಿ ಮೂಲಭೂತ ಸೌಕರ್ಯ ನಿಧಿನಲ್ಲಿ ಅದ್ರೊಳಗಡೆ ನಿಮಗೆ ಬಡ್ಡಿ ಬಂದ್ಬಿಟ್ಟು 9% ಬಡ್ಡಿ ಆಗುತ್ತೆ. ಬ್ಯಾಂಕ್ ಅವರು ಅವ್ರದ್ದು ಎಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿದ್ರು, AIFL ಅಪ್ಲಿಕೇಶನ್ ಹಾಕಿದ್ರೆ ಅವ್ರದ್ದು ಬಡ್ಡಿ 9%ಗೆ ನಿಲ್ಲುತ್ತೆ. ಅದರಲ್ಲಿ 3 ತಿಂಗಳಿಗೊಂದ್ಸತಿ 3% ಗೌರ್ಮೆಂಟ್ ಅವರು ಬ್ಯಾಂಕಿಗೆ ಬಡ್ಡಿ ಕಟ್ಟಿರ್ತಾರೆ, ಅದು ವಾಪಸ್ ಕೊಡ್ತಾರೆ. ಇದು ಮೇನ್ ಬೆನಿಫಿಟ್ ಸರ್. ಆಮೇಲೆ ಇದರಲ್ಲಿ 100% CGTMSE ಕವರ್ ಇರೋದ್ರಿಂದ ಯಾವ್ದೇ ಗ್ಯಾರಂಟಿ ಕೇಳೋದಿಲ್ಲ ಸರ್. ಯಾವ್ದೇ ಶೂರಿಟಿ ಕೊಡಂಗಿಲ್ಲ ಇಲ್ಲ ಸರ್. ಇದು ಅನುಕೂಲ ಯಾವ ರೀತಿ ಪಡ್ಕೊಂಡ್ತಿದಾರೆ ಎಲ್ಲ ಸರ್? ಸುಮಾರು ಜನ ಚೆನ್ನಾಗಿ ತಗೊಂತಿದ್ದಾರೆ, ಇನ್ನು ಅವೇರ್ನೆಸ್ ಆಗ್ಬೇಕಿದೆ. ಸುಮಾರು 140 ಮೇಲೆ ಜನಗಳು ಇವಾಗ ಆಲ್ರೆಡಿ ಲೋನ್ ಸ್ಯಾಂಕ್ಷನ್ ಮಾಡ್ಕೊಂಡು ಅದರಲ್ಲಿ ಸುಮಾರು 50% ಸಬ್ಸಿಡಿ ಬಂದ್ಬಿಟ್ಟಿದೆ. ಸೆಪ್ಟೆಂಬರ್ ಅಲ್ಲಿ ಇನ್ನು ರಿಮೈನಿಂಗ್ ಅಮೌಂಟ್ ಸಬ್ಸಿಡಿ ಎಲ್ಲ ಬರಬಹುದು. ಆಮೇಲೆ ಎಲ್ಲರಿಗೂ ಯಾರು ಪ್ರೈಮರಿ ಆಕ್ಟಿವಿಟಿ ಕವರ್ ಆಗಿದೆ ಅವ್ರಿಗೆಲ್ಲ ನಾವು AIFL ಕೂಡ ಅಪ್ಲಿಕೇಶನ್ ಹಾಕಿ ಲೋನ್ ಸ್ಯಾಂಕ್ಷನ್ ಮಾಡಿಸಿ ಕೊಟ್ಟಿದೀವಿ. ಅವ್ರಿಗೂ ಬಡ್ಡಿ ರಿಯಾಯಿತಿ 3% ಸಿಕ್ಕಿದೆ. ಈಗ ಅವೇರ್ನೆಸ್ ಬರಬೇಕು ಅಂತಂದ್ರೆ ಈಗ ನೀವು ಇದ್ರ ಬಗ್ಗೆ ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ರಿ? ನೀವ್ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಏನೇನು ಮಾಡ್ತಾ ಇದ್ರಿ ಸರ್? ಮೊನ್ನೆ ಒಂದು 15 ದಿವಸದ ಮುಂಚೆ ಕೃಷಿ ಇಲಾಖೆಯಿಂದ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಅವ್ರ ಕಡೆಯಿಂದ. ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಚೆನ್ನಾಗಾಯ್ತು. ಜನಗಳು ತುಂಬಾ ಜನ ಬಂದು ಎಲ್ಲ ಅವರು ಬೇಕಾದಂತ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನೂ ಪ್ರಚಾರ ಆಗ್ಬೇಕಿದೆ. ನೀವು ಪಾಂಪ್ಲೆಟ್ಸ್ ಮುಖಾಂತರ ಮಾಡ್ತಾ ಇರ್ತೀರಾ, ಪತ್ರಿಕೆಗಳಲ್ಲೂ ಬರ್ತಾ ಇರುತ್ತೆ, ಈಗ ಆಕಾಶವಾಣಿ ಮುಖಾಂತರ ಸಾಕಷ್ಟು ಅವ್ರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀರ, ಅದೆಲ್ಲ ಸದುಪಯೋಗ ಪಡ್ಕೋಬೇಕಂತೀರ? ಹೌದು ಸರ್, ಹೌದು. ಮತ್ತೆ ಈ PMFME ಸ್ಕೀಮ್ ಇದ್ರ ಬಗ್ಗೆ ಇನ್ನು ನಮ್ಮ ಕೇಳುಗರಿಗೆ ಬೇರೆ ಏನೇನು ಹೇಳಲಿಕ್ಕೆ ಇಷ್ಟಪಡ್ತೀರ? ಇದು ಒಂದು ಒಳ್ಳೆ ಯೋಜನೆ ಮತ್ತೆ ಇದಕ್ಕೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ಕೈಯಾಸರ ಬೆಂಬಲ ಸಿಗುತ್ತೆ. ನೀವು ದಯಮಾಡಿ ಕೃಷಿ ಇಲಾಖೆ ಚಿತ್ರದುರ್ಗ ಜಂಟಿ ಕೃಷಿ ನಿರ್ದೇಶಕ ಕಚೇರಿಗೆ ಬಂದು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳನ್ನ ಭೇಟಿ ಮಾಡಿ ಹೆಚ್ಚಿನ ಇನ್ಫಾರ್ಮೇಶನ್ ಕೇಳಿದ್ರೆ ನಾವು ಕೊಟ್ಬಿಡ್ತೀವಿ. ನಿಮ್ಗೇನಾದ್ರೂ ಆಸಕ್ತಿ ಇದ್ದು ನಾನು ಇಂಥ ಘಟಕ ಮಾಡಬೇಕು ಅಂತ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಅಪ್ಲಿಕೇಶನ್ ಹಾಕ್ಬಿಟ್ಟು ನಾವು ನಿಮಗೆ ಬೇಕಾದಂತ ಮೂಲ ದಾಖಲೆಗಳು, ಉದ್ಯಮ ರಿಜಿಸ್ಟ್ರೇಷನ್ ಇರ್ಬೋದು, ಆಮೇಲೆ ಅಪ್ಲಿಕೇಶನ್ ಇರ್ಬೋದು, ಆಮೇಲೆ ಬೇಕಾದಂತ ಇನ್ನ ಇತರೆ ಡಾಕ್ಯುಮೆಂಟ್ಗಳನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಒಂದು ಫೈಲ್ ಮಾಡಿ ನಿಮಗೆ ಕೊಡ್ತೀವಿ. ಅದ್ರ ಜೊತೆಗೆ ನೀವು ಗ್ರಾಮೀಣ ಮಟ್ಟದಲ್ಲಿದ್ರೆ ಜನರಲ್ ಲೈಸೆನ್ಸ್ ಒಂದು ಮಾಡಿಸ್ಕೊಂಡು ಅಥವಾ ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ಬಂದ್ರೆ ಒಂದು ಟ್ರೇಡ್ ಲೈಸೆನ್ಸ್ ಮಾಡಿಸ್ಕೊಂಡು ನಾವು ಕೊಟ್ಟಿರೋ ಡಾಕ್ಯುಮೆಂಟ್ ನೆಲ್ಲ ತಗೊಂಡೋಗ್ಬಿಟ್ಟು ಬ್ಯಾಂಕಿಗೆ ಒದಗಿಸ್ಬಿಟ್ಟು ಬ್ಯಾಂಕ್ ಅವ್ರಿಗೆ ಜೊತೆ ನೀವು ಕರೆಕ್ಟ್ ಮಾತಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಅವರು ನಿಮ್ದು ಫೀಲ್ಡ್ ವಿಸಿಟ್ ಮಾಡಿಬಿಟ್ಟು ನಿಮ್ದು ಒಂದು ಮೂಲ ದಾಖಲೆಗಳನ್ನ ಎಲ್ಲ ವೆರಿಫೈ ಮಾಡಿಬಿಟ್ಟು ನಿಮಗೆ ಲೋನ್ ಅಪ್ರೂವ್ ಮಾಡ್ತಾರೆ. ನಮ್ಮ ಮತ್ತೆ ನಮ್ಮ ಕಡೆಯಿಂದ 50% ಸಹಾಯಧನ ಸಿಗೋದ್ರಿಂದ ಅವ್ರಿಗೂ ಒಂದು ಗ್ಯಾರಂಟಿ ಇರುತ್ತೆ, ಚೆನ್ನಾಗಿ ಅವರು ರೆಸ್ಪಾಂಡ್ ಮಾಡ್ತಾರೆ ಬ್ಯಾಂಕ್ ಅವ್ರು ಕೂಡ. ಈಗ ನೀವು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಈಗ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ, ಯೋಜನೆ ಬಂದಂಗಿಟ್ಲಿ ಎಷ್ಟು ಜನ ಈ ಒಂದು ಇದರ ಒಂದು ಸದುಪಯೋಗ ಪಡಿಸ್ಕೊಂಡಿದ್ರಿ ಯೋಜನೆ? ಸರ್, ಸುಮಾರು ನಾವು 400 ಅಧಿಕ ಅರ್ಜಿಗಳನ್ನ ನಾವು ತಗೊಂಡಿದೀವಿ. ಅದರಲ್ಲಿ ಸುಮಾರು 140 ಅಪ್ಲಿಕೇಶನ್ಗಳು ಸ್ಯಾಂಕ್ಷನ್ ಆಗಿದಾವೆ, 102 ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿದಾವೆ. ಆಮೇಲೆ ಇನ್ನ ಅಪ್ಲಿಕೇಶನ್ ಡೈಲಿ ಬರ್ತಾ ಇರ್ತವೆ, ನಾವು ಅಪ್ಲಿಕೇಶನ್ ಹಾಕ್ತಾ ಇದೀವಿ, ಯಾರೇ ಬಂದ್ರು ನಾವು ಹಾಕೊಡ್ತೀವಿ. ಅದು ಬ್ಯಾಂಕ್ ಅವ್ರು ಏನಂದ್ರೆ ನಮ್ಗೆ ಲೋನ್ ಕೊಡೋದು ಬ್ಯಾಂಕ್ ಅವ್ರ ಆಗಿರೋದ್ರಿಂದ ನಾವು ಅಪ್ಲಿಕೇಶನ್ ಹಾಕಿದ್ರು ಬ್ಯಾಂಕ್ ಅವ್ರಿಗೆ ನೀವು ಮನವರಿಕೆ ಮಾಡ್ಕೊಡ್ಬೇಕು, ನಾವ್ ಹೇಗೆ ಅದು ಪ್ರಾಜೆಕ್ಟ್ ನಾವು ರನ್ ಮಾಡ್ಕೊಂಡು ಹೋಗ್ತಿವಿ, ಹೆಂಗ್ ಪ್ರಾಫಿಟ್ ತಗೊಂತೀವಿ, ಮತ್ತೆ ಅದನ್ನ ಹೆಂಗ್ ಕಟ್ಕೊಂಡು ಹೋಗ್ತಿವಿ, ಅದನ್ನೆಲ್ಲ ನೀವು ಮನವರಿಕೆ ಮಾಡಿದ್ರೆ ಅವರು ಬ್ಯಾಂಕ್ ಅವ್ರು ಕೂಡ ಸಪೋರ್ಟ್ ಮಾಡ್ತಾರೆ. ಬ್ಯಾಂಕ್ ಅಲ್ಲಿ ಚೆನ್ನಾಗಿ ವ್ಯವಹಾರ ಇಟ್ಕೊಂಡಿದ್ರೆ ಬ್ಯಾಂಕ್ ಅವರು ಸಪೋರ್ಟ್ ಮಾಡ್ತಾರೆ. ಹೌದು ಸರ್. ಈಗ 102 ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತಂದ್ರೆ ಏನು ಕಾರಣದಿಂದ ರಿಜೆಕ್ಟ್ ಆಗ್ತವೆ ಸರ್? ಅದು ಕೆಲವೊಂದು ದಾಖಲಾತಿಗಳ ಕೊರತೆ ಇರುತ್ತೆ, ಆಮೇಲೆ ಬ್ಯಾಂಕ್ ಅವರು ಆ ಅಪ್ಲಿಕೆಂಟ್ ಹತ್ರ ಹೋದಾಗ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡದೇ ಇರಬಹುದು, ಮತ್ತೆ ಸಿಬಿಲ್ ಕಡಿಮೆ ಇರಬಹುದು, ಈ ಸಣ್ಣ ಪುಟ್ಟ ಇರೋದ್ರಿಂದ ರಿಜೆಕ್ಟ್ ಆಗಿರ್ತದೆ. ಸಾಕಷ್ಟು ಅನುಕೂಲ ಇದೆ, ಇದರಿಂದ ನಾವು ಚೆನ್ನಾಗಿ ಬಳಸ್ಕೋಬೇಕು ಯೋಜನೆ ಅಂತೀರಾ? ಹೌದು ಸರ್. ಸರ್, ಈಗ ಯೋಜನೆಯ ಒಂದು ಸೌಲಭ್ಯ ಪಡ್ಕೋಬೇಕಂದ್ರೆ ನಮ್ಮ ಕೇಳುಗರು ಏನೇನು ದಾಖಲಾತಿಗಳನ್ನ ಮುಖ್ಯವಾಗಿ ಇಟ್ಕೊಂಡಿರ್ಬೇಕಂತ ಹೇಳ್ತೀರಾ? ಸರ್, ಮೇನ್ ನಮಗೆ ಬೇಕಾಗಿರೋದು ಆಧಾರ್ ಕಾರ್ಡು ಮತ್ತೆ ಪ್ಯಾನ್ ಕಾರ್ಡು, ಆಮೇಲೆ ಅವ್ರದ್ದು ರೆಸಿಡೆನ್ಶಿಯಲ್ ಅಡ್ರೆಸ್ ಇರೋದಕ್ಕೆ ರೇಷನ್ ಕಾರ್ಡ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಬಿಲ್ಲು, ಗ್ಯಾಸ್ ಬಿಲ್ಲು, ಈ ತರ ಏನಾದ್ರೂ ಪ್ರೂಫ್, ಪಾಸ್ಪೋರ್ಟ್ ಇರ್ಬೋದು ಈ ತರ. ಆಮೇಲೆ ವಿದ್ಯಾಭ್ಯಾಸ ಕೇಳೋದಿಲ್ಲ, ಆದ್ರೂ ಏನಾದ್ರೂ ಮಾರ್ಕ್ಸ್ ಕಾರ್ಡ್ ಇದ್ರೆ ಅನುಕೂಲ. ಆಮೇಲೆ 6 ತಿಂಗಳದ ಬ್ಯಾಂಕ್ ವಹಿವಾಟಿನ ಸ್ಟೇಟ್ಮೆಂಟ್ ಬೇಕು, ಬ್ಯಾಂಕ್ ಸ್ಟೇಟ್ಮೆಂಟ್. ಅದ್ರ ಜೊತೆಗೆ ಯೂನಿಟ್ ಎಲ್ಲ ನಡೆಸ್ತಿದಾರೆ ಅದ್ರದ್ದೊಂದು ಮಳಿಗೆ ವಿಳಾಸ ಅಥವಾ ಮಳಿಗೆದು GPS, ಸ್ವಂತದಾಗಿದ್ರೆ ಒಂದು ಕಂದಾಯ ರೆಸಿಪ್ಟ್ ಇರ್ಬೋದು, ಅಥವಾ ಬಾಡಿಗೆ ತಗೊಂಡಿದೀನಿ ಅಂದ್ರೆ ಬಾಡಿಗೆ ಕರಾರು ಪತ್ರ ಬೇಕಾಗತ್ತೆ, ಮತ್ತೆ ಅಲ್ಲದೊಂದು GPS ಲೊಕೇಶನ್ ಬೇಕಾಗತ್ತೆ. ಇಷ್ಟಾದ್ರೆ ಸಾಕು, ಇಷ್ಟಾದ್ರೆ ಸಾಕಾಗತ್ತೆ. ಆಮೇಲೆ ಅವರು ಮಾಡ್ಬೇಕಾಗಿರೋ ಉದ್ದೇಶ, ನಾವು ಎಣ್ಣೆಗಾಣ ಮಾಡ್ಬೇಕಾ ಅಥವಾ ಬೇಕರಿ ಮಾಡ್ಬೇಕಾ, ಹಿಟ್ಟಿನ ಗಿರಣಿ ಮಾಡ್ಬೇಕಾ, ಇವೆಲ್ಲ ಅವರು ಏನ್ ಮಾಡ್ತೀನಿ ಅದ್ರ ಉದ್ದೇಶ ಹೇಳಿದ್ರೆ ನಾವು ಅದ್ರ ತಕ್ಕಂಗೆ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಸಾಕಷ್ಟು ಜನ ಅನುಕೂಲ ಪಡ್ಕೊಂಡು ಈಗ ಒಂದು ಯಶಸ್ವಿಯಾಗಿ ಉದ್ಯಮ ನಡೆಸ್ತಾ ಇದಾರ ಸರ್? ಸುಮಾರು ಜನ ತುಂಬಾ ಚೆನ್ನಾಗಿ ನಡೆಸ್ತಿದ್ದಾರೆ ಸರ್, ಒಳ್ಳೆ ಅನುಕೂಲ ಆಗಿದೆ. ಉದಾಹರಣೆಗೆ ಮತ್ಕರಿಪುರದಲ್ಲಿ ರೊಟ್ಟಿ ಯಂತ್ರ ಮಾಡಿದ್ದಾರೆ, ಸುಮಾರು ದಿನಕ್ಕೆ 600-800 ರೊಟ್ಟಿ ಮಾಡ್ತಾರೆ. ಆಮೇಲೆ ಇಲ್ಲಿ ಎಣ್ಣೆಗಾಣಗಳು ಮಾಡಿದ್ದಾರೆ, ಚಿತ್ರದುರ್ಗ, ಹಿರಿಯೂರು, ಮೊಳಕಾಲ್ಮೂರು, ಹೊಸದುರ್ಗ, ತುಂಬಾ ಚೆನ್ನಾಗಿ ನಡೀತಿದೆ. ಆಮೇಲೆ ಎಣ್ಣೆ ಕಾಳುಗಳು ಬೆಳೆಯೋದ್ರಿಂದ ಅವರು ಮೌಲ್ಯವರ್ಧನೆ ಮಾಡೋದ್ರಿಂದ ದೈಹಿಕವಾಗಿಯೂ ಒಳ್ಳೆ ಆರೋಗ್ಯಕರ ಎಣ್ಣೆಗಳನ್ನ ಗ್ರಾಹಕರಿಗೆ ತಲುಪಿಸಬಹುದು, ಇದರಿಂದ ತುಂಬಾ ಅನುಕೂಲ ಇದೆ ಸರ್. ಈ ಯೋಜನೆ ಅಂದ್ರೆ ಹೊಸದಾಗಿ ನಾವು ಮಾಡ್ಬೇಕನ್ನೋರಿಗೆ ಅಥವಾ ಈಗ ಆಗಲೇ ಉದ್ಯಮ ಮಾಡ್ಬಿಟ್ಟಿದ್ನಪ್ಪ, ಒಂದ್ ಯಾವ್ದೋ ಒಂದು ಮಾಡ್ತಾ ಇದ್ವಿ ಸಣ್ಣದೊಂದು, ಇವ್ರಿಗೂ ಸಹಾಯ ಸಿಗುತ್ತಾ? ಸರ್, ಎಲ್ಲರಿಗೂ ಸಿಗುತ್ತೆ. ಅಂದ್ರೆ ಅದ್ರೊಳಗಡೆ 3 ತರ ಬರುತ್ತೆ, ಹೊಸ ಉದ್ಯಮಿಗಳಿಗೆ ಮತ್ತೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಮಾಡೋರ್ಗೆ, ಅವರು 1 ಕೋಟಿಗಿಂತ ಒಳಗಡೆ ವ್ಯಾಪಾರ ಮಾಡೋರ್ಗೆ ಮತ್ತು 1 ಕೋಟಿಗಿಂತ ಅಧಿಕ ವ್ಯಾಪಾರ ಮಾಡೋರ್ಗೆ 2 ಕೆಟಗರಿ ಇರುತ್ತೆ. ಸೊ ನೀವು ಯಾವ ತರ ಬರ್ತೀರೋ ನಾವು ಆ ತರ ಅರ್ಜಿ ಹಾಕೊಡ್ತೀವಿ. ಈಗ ಸಹಾಯಧನ ಅಂತ ಹೇಳಿದ್ರಿ, ಈಗ ಕೇಂದ್ರ ಸರ್ಕಾರ ಎಷ್ಟು ಪರ್ಸೆಂಟ್ ಕೊಡುತ್ತೆ, ರಾಜ್ಯ ಸರ್ಕಾರ ಎಷ್ಟು ಪರ್ಸೆಂಟ್ ಕೊಡುತ್ತೆ ಸರ್? ನಮ್ದ್ರೊಳಗಡೆ ಇದ್ರೊಳಗಡೆ ಮೂಲತಃ 35% ಸಬ್ಸಿಡಿ, ಅದರಲ್ಲಿ 60-40 ಭಾಗದಲ್ಲಿ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, ಮತ್ತೆ ಅದಲ್ದಲ್ಲೇ 15% ಗೌರ್ಮೆಂಟ್ ಆಫ್ ಕರ್ನಾಟಕ ಅವ್ರು ಎಕ್ಸ್ಟ್ರಾ ಕೊಡ್ತಿದ್ದಾರೆ. ಸೊ ಅಲ್ಲಿಗೆ 35%+15% 50% ಸಬ್ಸಿಡಿ ಸಿಕ್ಕಂಗಾಯ್ತು. 50% ಸಬ್ಸಿಡಿ ಸಿಗುತ್ತೆ. ಅರ್ಜಿ ಹಾಕ್ಬೇಕಂದ್ರೆ ನಮ್ಮ ಕೇಳುಗರು ಈಗ ಸಂಪನ್ಮೂಲ ವ್ಯಕ್ತಿಗಳನ್ನೇ ಸಂಪರ್ಕ ಮಾಡ್ಬೇಕಾ ಅಥವಾ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದಾ ಸರ್? ಸರ್, ಸಂಪನ್ಮೂಲ ವ್ಯಕ್ತಿಗಳು ಅಂದ್ರೆ ಕೈ ಆಸರೆ ಬೆಂಬಲ ಸಿಗುತ್ತೆ, ಮತ್ತೆ ಅವರು ನಿಮಗೆ ಏನೇ ಒಂದು ಲೋಪದೋಷಗಳಿದ್ರು ಸರಿಪಡಿಸ್ಬಿಟ್ಟು ಅರ್ಜಿನ ಬ್ಯಾಂಕಿಗೆ ಕಳಿಸ್ಬಿಟ್ಟು ಲೋನ್ ಸ್ಯಾಂಕ್ಷನ್ ಮಾಡಕ್ ಸಪೋರ್ಟ್ ಮಾಡ್ತಾರೆ. ಸೊ ನೀವು ಕೂಡ ಹಾಕ್ಬಹುದು, ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಮಾಹಿತಿ ಅಷ್ಟು ಸಿಗೋದೇ ಇರೋದ್ರಿಂದ ಜಲ ಸಂಪನ್ಮೂಲ ವ್ಯಕ್ತಿಗಳ ಹತ್ರ ಬಂದ್ರೆ ಅವ್ರು ಪೂರ್ತಿ ಮಾಹಿತಿ ಕೊಡೋದ್ರಿಂದ ಅವ್ರ ನಿಮಗೆ ತುಂಬಾ ಸಪೋರ್ಟ್ ಸಿಗುತ್ತೆ. ಈಗ ಒಂದು ಪ್ರತಿಯೊಂದು ಗ್ರಾಮದಲ್ಲೂ ಸಾಕಷ್ಟು ಒಳ್ಳೊಳ್ಳೆ ಅವಕಾಶಗಳು ಇರ್ತವೆ, ಈ ತರ ಒಂದು ಸರ್ಕಾರದ ಸಾಕಷ್ಟು ಯೋಜನೆಗಳು ಇರ್ತವೆ, ಇದನ್ನ ಸದುಪಯೋಗ ಮಾಡಿಸಿಕೊಂಡು ಒಂದು ಒಳ್ಳೆ ಜೀವನವನ್ನ ಕಟ್ಕೋಬಹುದು. ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಸಾಕಷ್ಟು ಜನ ವಿದ್ಯಾಭ್ಯಾಸ ಮಾಡಿ ಏನು ಇದಿಲ್ಲದಲ್ಲೇನೆ ಸುಮ್ಮನೆ ಇರ್ತಾರೆ ಅಂತವರೆಲ್ಲ ಇದರ ಅನುಕೂಲ ಪಡ್ಕೊಳ್ಳಿಕ್ಕೆ. ನಿಜ ಸರ್, ಹೌದು, ತುಂಬಾ ಅನುಕೂಲ ಇದೆ ಸರ್. ಆಮೇಲೆ ಉದಾಹರಣೆಗೆ ನಾವು ಬೆಳೆದಂತ ಪದಾರ್ಥಗಳನ್ನ ನಾವೇ ಮೌಲ್ಯವರ್ಧನೆ ಮಾಡೋದ್ರಿಂದ ನಮ್ಮ ಸುತ್ತಮುತ್ತ ಜನಗಳಿಗೂ ನಾವು ಕೆಲಸ ಕೊಟ್ಟಂಗ ಆಗುತ್ತೆ, ಜೊತೆಗೆ ಬೇರೆ ಕಡೆಯಿಂದ ನಾವು ತರಿಸ್ಕೊಂಡು ನಾವು ಬಳಸೋದ್ರಿಂದ ಅದ್ರದ್ದು ಬೆಲೆ ಕೂಡ ಸ್ಥಿರತೆ ಸಿಗುತ್ತೆ. ಇವಾಗ ನಾವು ಬೇರೆ ಕಡೆಯಿಂದ ಅಂದ್ರೆ ತಮಿಳ್ನಾಡಿಂದನೋ ಅಥವಾ ಕೇರಳದಿಂದನೋ ಮಹಾರಾಷ್ಟ್ರದಿಂದನೋ ಪದಾರ್ಥ ಮೌಲ್ಯವರ್ಧಿತ ಪದಾರ್ಥ ಬರೋದ್ರಿಂದ ಅದ್ರದ್ದು ಟ್ರಾನ್ಸ್ಪೋರ್ಟೇಶನ್ ಖರ್ಚೆಲ್ಲ ಜಾಸ್ತಿ ಇರುತ್ತೆ, ಆದ್ರೆ ಇಲ್ಲೇ ಬೆಳೆದಂತ ಪದಾರ್ಥನ ಇಲ್ಲೇ ಮೌಲ್ಯವರ್ಧನೆ ಮಾಡೋದ್ರಿಂದ ಅದ್ರದ್ದು ಬೆಲೆ ಸ್ಥಿರತೆ ಸಿಗುತ್ತೆ, ಮತ್ತೆ ನಮಗೆ ಒಳ್ಳೆ ಉತ್ಪನ್ನ ಕೈಗೆ ಸಿಗುತ್ತೆ, ರೈತರಿಗೂ ಒಂದು ಆದಾಯ ಸಿಗುತ್ತೆ. ನೀವು ಹೇಳ್ದಂಗೆ ಸ್ಥಳೀಯವಾಗಿ ಸಾಕಷ್ಟು ಬೆಳೆಗಳನ್ನ ಬೆಳೀತಿರ್ತಾರೆ, ಈಗ ಶೇಂಗಾ ಬೆಳೀತಾರೆ, ಅದನ್ನ ತಗೊಂಡೋಗಿ APMC ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾರೆ, 4,000 ರೂಪಾಯಿ, 5,000 ರೂಪಾಯಿ, 6,000 ರೂಪಾಯಿ ಕ್ವಿಂಟಲ್ ಇರುತ್ತೆ. ನೀವು ಹೇಳ್ದಂಗೆ ಅದನ್ನ ಮೌಲ್ಯವರ್ಧನೆ ಮಾಡಿ ಬೀಜ ಮಾಡಿ ಅಥವಾ ಎಣ್ಣೆ ಮಾಡಿದಾಗ ಹೆಚ್ಚು ಲಾಭ ಪಡ್ಕೋಬಹುದು ರೈತರು. ಹೌದು ಸರ್, ಇವಾಗ ಗಾಣದ ಎಣ್ಣೆ ಸುಮಾರು 300 ರೂಪಾಯಿಯಿಂದ ಹೆಚ್ಚಿಗೆ ಇದೆ. ಸೊ ಗಾಂಡೆಣ್ಣೆದಲ್ಲಿ ಹೈ ಪ್ರೋಟೀನ್ ಫ್ಯಾಟ್ಸ್ ಎಲ್ಲ ಇರುತ್ತೆ, ಆದ್ರೆ ನಾವು ತಿನ್ನುವಂತ ಪ್ಯಾಕೆಟ್ ಎಣ್ಣೆನಲ್ಲಿ ಅಷ್ಟು ನ್ಯೂಟ್ರಿಯೆಂಟ್ಸ್ ಇರಲ್ಲ, ಎಲ್ಲ ತೆಗ್ದು ಬಿಟ್ಟಿರ್ತಾರೆ. ಸೊ ಆದ್ರಿಂದ ಆರೋಗ್ಯಕ್ಕೂ ಒಂದು ಒಳ್ಳೆ ಉತ್ಪನ್ನ ಸಿಕ್ಕಂಗಾಗತ್ತೆ. ಮತ್ತೆ ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡಿ ಈಗ ಸಿರಿಧಾನ್ಯಗಳಿಗೆ ಹೆಚ್ಚು ಬೇಡಿಕೆ ಇದೆ. ಹೌದು ಸರ್, ಮಾಡಲಿಕ್ಕೆ ನಿಜ ಸರ್, ಸಿರಿಧಾನ್ಯಗಳಿಗೆ ಬಹಳ ಬೇಡಿಕೆ ಇದೆ, ಮತ್ತೆ ಸಿರಿಧಾನ್ಯಗಳ ಸಂಸ್ಕರಣೆಗೂ ತುಂಬಾ ಉತ್ತೇಜನ ಕೊಡ್ತಿದ್ದಾರೆ ಸರ್ಕಾರ. ಸೊ ಈ PMFME ಸ್ಕೀಮ್ ಮತ್ತೆ EIF ಸ್ಕೀಮ್ ಅಲ್ಲಿ ಎರಡು ಕವರ್ ಆಗೋದ್ರಿಂದ ನಿಮ್ಗೆ ಸಿರಿಧಾನ್ಯಗಳ ಸಂಸ್ಕರಣೆಗೆ ಬಹಳ ಹೆಲ್ಪ್ ಆಗುತ್ತೆ ಸರ್. ಅಂದ್ರೆ ಒಟ್ಟಾರೆಯಾಗಿ ನಮ್ಮ ಒಂದು ಆತ್ಮ ನಿರ್ಭರ ಭಾರತ ಅಭಿಯಾನದಲ್ಲಿ ಇದಕ್ಕೊಂದು ಒಳ್ಳೆ ಅವಕಾಶ ಮಾಡಿಕೊಡಿದ್ರೆ ಇದರ ಸದುಪಯೋಗ ಸಾಕಷ್ಟು ಜನ ಇನ್ನೂ ಪಡ್ಕೊಳ್ತಾ ಇಲ್ಲ, ಆದಷ್ಟು ಸಾಕಷ್ಟು ಜನ ಇದು ಅನುಕೂಲ ಪಡ್ಕೊಂಡ್ರೆ ಒಂದು ಒಳ್ಳೆ ಬದುಕನ್ನ ಕಟ್ಕೋಬಹುದು ಅಂತೀರ. ಹೌದು ಸರ್, ನಿಜವಾಗ. ಕೊನೆದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಕೇಳುಗರಿಗೆ? ಸರ್, ಇದು ಒಂದು ಒಳ್ಳೆ ಯೋಜನೆ, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ಕೈಯ ಸರ್ ಬೆಂಬಲ ಸಿಗುತ್ತೆ, ಮತ್ತೆ ಈ ಕೃಷಿ ಇಲಾಖೆಯ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳ ಸಹಾಯ ಮತ್ತೆ ಅವ್ರದ್ದು ಒಂದು ಸಪೋರ್ಟ್ ಸಿಗುತ್ತೆ, ಮತ್ತೆ ಬ್ಯಾಂಕ್ ಅವ್ರ ಕಡೆಯಿಂದ LDM ಸಾಹೇಬ್ರದ್ದು ಸಪೋರ್ಟ್ ಸಿಗುತ್ತೆ. ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ರಿ. PMFME ಸ್ಕೀಮು ಮತ್ತೆ EIF ಸ್ಕೀಮ್ ಎರಡರಲ್ಲೂ ಅರ್ಜಿ ಹಾಕೋದ್ರಿಂದ ನಿಮಗೆ ಒಂದು ಸಹಾಯಧನ ಜೊತೆಗೆ ಬಡ್ಡಿ ಸಹಾಯಧನ ಸಿಗುತ್ತೆ, ಹೊರೆ ಕಡಿಮೆ ಆಗುತ್ತೆ, ಮತ್ತೆ ಬಿಸ್ನೆಸ್ ಮಾಡಿಕೊಂಡು ಅವರು ಬೆಳೆದಂತ ಪದಾರ್ಥ ಮತ್ತೆ ಸುತ್ತಮುತ್ತ ಬೆಳೆದಂತ ಪದಾರ್ಥಗಳ ಮೌಲ್ಯವರ್ಧನೆ ಮಾಡಿಬಿಟ್ಟು ನೀವು ಲೋಕಲಲ್ಲಿ ಸೇಲ್ ಮಾಡಬಹುದು, ಒಂದು ಉದ್ಯಮ ಸೃಷ್ಟಿಯಾಗುತ್ತೆ, ಒಂದು ಮೂಲ ಬಂಡವಾಳಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ. ಈಗ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಮೋಹನ್ ಸರ್ ನ ಸಂಪರ್ಕ ಮಾಡಬೇಕಂದ್ರೆ ಕೇಳುವ್ರು ಯಾವ ರೀತಿ ಸಂಪರ್ಕ ಮಾಡಬಹುದು? ಸರ್, ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಕಚೇರಿನಲ್ಲಿ DLC ಅಂತ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಅಂತ ಇರುತ್ತೆ, ಅಲ್ಲಿ ಗಿರೀಶ್ ಸರ್ ಅಥವಾ ಶಂಕರ್ ಮೂರ್ತಿ ಸರ್ ಅಂತ ಇರ್ತಾರೆ, ಅವ್ರನ್ನ ಭೇಟಿ ಮಾಡಿದ್ರು ನನ್ನ ನಂಬರ್ ಸಿಗುತ್ತೆ, ಇಲ್ಲಾಂದ್ರೆ ನನ್ನ ನಂಬರ್ ಬಂದ್ಬಿಟ್ಟು 9095 9333 9411 ಈ ನಂಬರ್ಗೆ ಸಂಪರ್ಕ ಮಾಡಬಹುದು. ಕೇಳಿದ್ರೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಮೋಹನ್ ಕುಮಾರ್ GP ಸರ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9035933941. ಬಹಳ ಸಂತೋಷ ಸರ್ ಇಲ್ಲಿವರೆಗೂ ಬಂದ್ಬಿಟ್ಟು ನಮ್ಮ ಈ ಆತ್ಮ ನಿರ್ಭರ ಭಾರತ ಅಭಿಯಾನದ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅಂದ್ರೆ PMFME ಯೋಜನೆ ಬಗ್ಗೆ ಇದರಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ ನಮ್ಮ ರೈತ ಬಾಂಧವರಿಗಾಗಿರ್ಬೋದು ಕೇಳುಗರಿಗಾಗಿರ್ಬೋದು, ಇದನ್ನೆಲ್ಲ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಡ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಫೋನ್ ನಂಬರ್ ಕೊಟ್ಟಿದ್ರೆ ಸಂಪರ್ಕ ಮಾಡಿದ್ರೆ ಸದುಪಯೋಗ ಪಡಿಸ್ಕೊಂಡ್ಲಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಸರ್. ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ PMFME ಯೋಜನೆಯಿಂದ ಆಗುವ ಅನುಕೂಲಗಳ ಕುರಿತು ಚಿತ್ರದುರ್ಗ PMFME ಯೋಜನೆಯ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಮೋಹನ್ ಕುಮಾರ್ GP ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಇದೀಗ ರೈತರಿಗೆ ಸಲಹೆ ಕೇಳೋಣ. ನಮಸ್ಕಾರ, ನಾನು ಡಾಕ್ಟರ್ ಸರಸ್ವತಿ JM ಗೃಹ ವಿಜ್ಞಾನಿ KVK ಬಬ್ಬೂರ್ ಫಾರ್ಮ್ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಪೌಷ್ಟಿಕ ಕೈತೋಟದ ಮಹತ್ವದ ಬಗ್ಗೆ ನಾನು ಕೆಲವೊಂದು ಮಾಹಿತಿಗಳನ್ನು ಹೇಳ್ತಾ ಇದ್ದೇನೆ. ಪೌಷ್ಟಿಕ ಕೈತೋಟ ಪ್ರತಿಯೊಂದು ಮನೆಯಲ್ಲಿ ಅಥವಾ ಹಿತ್ತಲಲ್ಲಿ ಮುಂದೆಗಡೆ ಜಾಗ ಇದ್ದಲ್ಲಿ ಹಣ್ಣು ತರಕಾರಿಗಳನ್ನು ಬೆಳೆದು ದೈನಂದಿನ ಹಣ್ಣು ತರಕಾರಿಗಳ ಪೂರೈಕೆಯನ್ನು ಯಾವ ರೀತಿ ಮಾಡಬಹುದು ಅನ್ನೋದರ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 1/2 kg ತಾಜಾ ತರಕಾರಿಯನ್ನು ನಮ್ಮ ಆರೋಗ್ಯಕರವಾದ ಒಂದು ಜೀವನಕ್ಕೆ ನಾವು ಸೇವಿಸಬೇಕು. ಇಂತಹ ತರಕಾರಿಗಳನ್ನ ನಾವು ಪ್ರತಿನಿತ್ಯ ಮಾರ್ಕೆಟ್ ಇಂದ ಕೊಂಡು ತಂದು ನಾವು ಸೇವಿಸೋದ್ರಿಂದ ಖರ್ಚು ಸಹ ಜಾಸ್ತಿ ಆಗುತ್ತೆ. ಆದ್ರಿಂದ ನಾವು ಪೌಷ್ಟಿಕ ಕೈತೋಟವನ್ನ ನಮ್ಮ ಹಿತ್ತಲಿನಲ್ಲಿ ಜಾಗವಿದ್ದಲ್ಲಿ ಅಥವಾ ನಮ್ಮ ಮನೆ ಮುಂದೆಗಡೆ ಜಾಗವಿದ್ದಲ್ಲಿ ಮತ್ತು ತಾರಸಿ ಅಂದ್ರೆ ನಮ್ಮ ಮನೆ ಮಾಳಿಗೆ ಮೇಲೂ ಸಹ ಇವತ್ತಿನ ಕಾಲದಲ್ಲಿ ನಾವು ತರಕಾರಿಗಳನ್ನ ಬೆಳೆಯಬಹುದಾಗಿರುತ್ತದೆ. ಅಂತದ್ರಲ್ಲಿ ಯಾವ್ಯಾವ ತರಕಾರಿಗಳನ್ನ ನಾವು ಪೌಷ್ಟಿಕ ಕೈತೋಟದಲ್ಲಿ ಬೆಳೆಯಬಹುದು ಅಂತಂದ್ರೆ ಟೊಮೆಟೊ ಬೆಳೆಯಬಹುದು, ಬದನೆಕಾಯಿ ಬೆಳೆಯಬಹುದು, ಹಸಿ ಮೆಣಸಿನಕಾಯಿ

ಹೊಳಲ್ಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 57,899, ಗರಿಷ್ಠ 59,399 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇದೀಗ ಜನಪದ ಗೀತೆ ಕೇಳೋಣ. ಈ ಜನಪದ ಗೀತೆಗೆ ಧ್ವನಿಯಾಗಿದ್ದಾರೆ ಬಿಕೆ ಸುಮಿತ್ರ, ಎಂಎಲ್ ಸುಧಾಕರ್, ಗೋಪಿಸುಧಾ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈಯಷ್ಟು ಮೊಡನಾಗಿ ಭೂಮಿ ತುಕದ ಗಾಳಿ ಬಿಸಿ, ಭೂಮಿ ತುಕದ ಗಾಳಿ ಬಿಸಿ, ಭೂಮಿ ತುಕದ ಗಾಳಿ ಬಿಸಿ, ಗುಡಗಿ ಗುಡಾಗಿ ಚಲಿದಳು ಗಂಗಮ್ಮ ತಾಯಿ, ಗುಡಗಿ ಗುಡಾಗಿ ಚಲಿದಳು ಗಂಗಮ್ಮ ತಾಯಿ. ಮಾಯದಂತ ಮಳೆ ಏರಿ ಮ್ಯಾಗಳ ಬಳ್ಳಾಳು ರಾಯ ಕೆರೆಯ ಒಳಗಳ ಬೆಸ್ತರು ಹುಡುಗ, ಕೆರೆಯ ಒಳಗಳ ಬೆಸ್ತರು ಹುಡುಗ, ಕೆರೆಯ ಒಳಗಳ ಬೆಸ್ತರು ಹುಡುಗ, ನೀ ಓಡಿ ಓಡಿ ಸುದ್ದಿಯ ಕೊಡಿರಯ್ಯೋ ನಾನಿಲ್ಲುವಳಲ್ಲ, ಓಡಿ ಓಡಿ ಸುದ್ದಿಯ ಕೊಡಿರಯ್ಯೋ ನಾನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆ, ಒಡ್ಡರ ಕರ್ಸಿ 3,000 ಗುದ್ದಲಿ ತರಿಸಿ, 3,000 ಗುದ್ದಲಿ ತರಿಸಿ, 3,000 ಗುದ್ದಲಿ ತರಿಸಿ, ಸೋಲು ಸೋಲಿಗೆ ಮಣ್ಣನ್ ಹಾಕಿಸಯ್ಯೋ ನಾನಿಲ್ಲುವಳಲ್ಲ, ಸೋಲು ಸೋಲಿಗೆ ಮಣ್ಣನ್ ಹಾಕಿಸಯ್ಯೋ ನಾನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮರಗಾದ ಕೆರೆಗೆ, ಮಾಯದಂತ ಕುರಿಗಳ ತರಿಸಿ 3,000 ಕುಡುಗೋಲು ತರಿಸಿ, 3,000 ಕುಡುಗೋಲು ತರಿಸಿ, 3,000 ಕುಡುಗೋಲು ತರಿಸಿ, ಕಲ್ಲು ಕಲ್ಲಿಗೆ ರೈತವ ಬಿಡಿಸಯ್ಯೋ ನಾನಿಲ್ಲುವಳಲ್ಲ, ಕಲ್ಲು ಕಲ್ಲಿಗೆ ರೈತವ ಬಿಡಿಸಯ್ಯೋ ನಾನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಒಂದು ಬಂಡಿಲಿ ವಿಳೆ ದಡ್ಕೆ, ಒಂದು ಬಂಡಿಲಿ ಚಿಗಳಿ ತಮಟ, ಒಂದು ಬಂಡಿಲಿ ಚಿಗಳಿ ತಮಟ, ಒಂದು ಬಂಡಿಲಿ ಚಿಗಳಿ ತಮಟ, ಮೂಲೆ ಮೂಲೆಗೆ ಜಂಗಮ್ನ ಮಾಡಿಸಯ್ಯೋ ನಾನಿಲ್ಲುವಳಲ್ಲ, ಮೂಲೆ ಮೂಲೆಗೆ ಜಂಗಮ್ನ ಮಾಡಿಸಯ್ಯೋ ನಾನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಪದಗೋಳೇ ಸರಸ್ವತಿಯೇ ನಮ್ ಗಂಟಾಲ ತೊಡರ ಬೀಡಿ ಸಮ್ಮ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ ನಿಂಬಿಯ ಕಾರ್ಯಕ್ರಮದ ಕೊನೆಯದಾಗಿ ಜನಾರ್ದನ್ ಹಾಗೂ ಕೆಎಸ್ ಸುರೇಖಾ ಅವರ ಧ್ವನಿಯಲ್ಲಿ ಈ ಜನಪದ ಗೀತೆ ಚಲುವ ಎಚ್ಚರ